ಆ ನಂತರ ನಾವು ನಾಟಿಯನ್ನು ಕೈಗೊಳ್ಳುವಂಥದ್ದು. ಈಗ ಸೂಕ್ತವಾದಂಥ ಒಂದು ಅಂತರವನ್ನು ಪಾಲಿಸಬೇಕಾಗುತ್ತೆ ಬಾಳೆಯಲ್ಲಿ. ಬಾಳೆಯಲ್ಲಿ ಮುಖ್ಯವಾಗಿ ಇವಾಗ 7 ಅಡಿ ಅಂತರವನ್ನು ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 7 ಅಡಿ ಅಂತರವನ್ನು ಕೊಡಬೇಕಾಗುತ್ತೆ. ಈ ರೀತಿ ಮಾಡಿದಾಗ 1 ಎಕರೆ ಪ್ರದೇಶದಲ್ಲಿ ನಾವು ಸುಮಾರು 900 ಸಸಿಗಳನ್ನು ನಾವು ಕೂರಿಸಬಹುದು. ಇನ್ನು ಇವಾಗ ಭೂಮಿಯ ಸಿದ್ಧತೆ ಬಂದಾಗ ಇವಾಗ ಗುಣಿಗಳನ್ನು ತೊಡುವುದು. ಈ ಇದರಲ್ಲಿ ನಾವು ಸರಿಯಾದಂಥ ತಳಿಗಳಿಗೆ ಅನುಸಾರವಾಗಿ ನಾವು ಗುಣಿಗಳನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಅದಕ್ಕೆ ಶಿಫಾರಸು ಮಾಡಿದ ಗುಣಿಯ ಬಂದು ಅದು 1.5 ಅಡಿಯಷ್ಟು ಆಳ, ಎತ್ತರ ಮತ್ತು ಅಗಲ ಇರುವಂತಹ ಗುಣಿಯನ್ನು ನಾವು ನಿರ್ಮಾಣ ಮಾಡಬೇಕಾಗುತ್ತೆ ಸರ್. ಈಗ ನಾಟಿ ಮಾಡ್ಬೇಕಂತ ಹೊರಟ್ರೆ ನಮ್ಮ ರೈತ ಬಂದರು, ಸೂಕ್ತವಾದ ಕಾಲ ಅಂದ್ರೆ ಯಾವ್ದಂತ ಹೇಳ್ತೀರ ಸರ್? ಈಗ ಬಾಳೆಯನ್ನು ಪ್ರತಿ ವರ್ಷ ಅಂದ್ರೆ ವರ್ಷದ ಯಾವುದೇ ಕಾಲದಲ್ಲಿ ಆದರೂ ಕೂಡ ಬೆಳಿಬಹುದು. ಆದ್ರೆ ಚಳಿಗಾಲವನ್ನು ಹೊರತುಪಡಿಸಿ ನಾವು ಬೆಳೆದ್ರೆ ಉತ್ತಮವಾದಂತಹ ಒಂದು ಇಳುವರಿಯನ್ನು ಕೂಡ ಪಡಿಬಹುದು. ಮುಖ್ಯವಾಗಿ ಜೂನ್ ಜುಲೈ ತಿಂಗಳ ಏನಿದೆ ಇದು ನಾಟಿಗೆ ಒಂದು ಯೋಗ್ಯವಾದಂತಹ ಒಂದು ಸೂಕ್ತವಾದಂತಹ ಒಂದು ಸಮಯ ಅಂತ ಹೇಳ್ಬಹುದು ಸರ್. ಅಂದ್ರೆ ಈ ಮುಂಗಾರಲ್ಲಿ ಬೆಳೆದಾಗ ನಮ್ಮ ರೈತರು ಚೆನ್ನಾಗಿ ಬೆಳೆ ಬರೋ ಸಾಧ್ಯತೆ ಇರುತ್ತೆ ಮತ್ತೆ ಇಳುವರಿನೂ ಚೆನ್ನಾಗಿ ಬರೋ ಸಾಧ್ಯತೆ ಇರುತ್ತೆ. ಹೌದು ಸರ್. ಸರ್, ಈಗ ನಮ್ಮ ರೈತರು ಈ ಬಾಳೆ ಬೆಳಿಬೇಕಂತ ಹೊರಟ್ರೆ ಒಂದು ಲಾಭದಾಯಕ ತಳಿ ಅಂದ್ರೆ ಯಾವ್ದಾವೆ ಸರ್? ಇವಾಗ ಬಾಳೆಯಲ್ಲಿ ಹಲವಾರು ಅಭಿವೃದ್ಧಿಪಡಿಸಿದಂತಹ ತಳಿಗಳಿದೆ ಸರ್. ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು 15 ಹೆಚ್ಚು ತಳಿಗಳನ್ನು ಹೆಚ್ಚಿನ ಪ್ರದೇಶಗಳಲ್ಲಿ ಬೆಳೆಯೋದನ್ನು ನಾವು ಕಾಣಬಹುದು. ಇದರಲ್ಲಿ ಒಂದೊಂದು ತಳಿಯ ವಿಶೇಷತೆಯನ್ನು ನೋಡೋದಾದ್ರೆ, ಮೊದಲನೇದಾಗಿ ಪೂವನ್ ಅಂತ ಬರುತ್ತೆ ಅಥವಾ ಅದಕ್ಕೆ ಸುಗಂಧಿ ಅಂತ ಕರಿತೀವಿ. ಅಂದ್ರೆ ಬಹುತೇಕ ಕಡೆ ಇದನ್ನೇ ಜಾಸ್ತಿ ಬೆಳೆಯೋದನ್ನು ನಾವು ಕಾಣಬಹುದು. ಈ ತಳಿಯ ವಿಶೇಷತೆ ಬಂದು ಇದು ಪನಾಮ ಸೊರಗು ರೋಗಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದಂತಹ ಒಂದು ತಳಿಯಾಗಿದೆ. ಇನ್ನು ಇದನ್ನ ಬಿಟ್ಟು ನೆಕ್ಸ್ಟ್ ಪಚ್ಚಬಾಳೆ ಅಂತ ಬರುತ್ತೆ, ಅಂದ್ರೆ ಡಾರ್ಫ್ ಕ್ಯಾವೆಂಡಿಶ್ ಅಂತ ಕರಿತೀವಿ. ಈ ತಳಿಯ ವಿಶೇಷತೆ ಬಂದು ಈಗ ಹೆಚ್ಚಿನ ಗಾಳಿಯನ್ನು ತಡ್ಕೊಳ್ಳುವಂತಹ ಶಕ್ತಿ ಇದೆ ಮತ್ತು ಹೆಚ್ಚು ಉಷ್ಣತೆಯನ್ನು ಸಹಿಸಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದಂತಹ ಒಂದು ತಳಿಯಾಗಿದೆ. ಮತ್ತು ಈ ತಳಿಯು ಕೂಡ ಪನಾಮ ಸೊರಗು ರೋಗಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇನ್ನು ಮತ್ತು ರೊಬುಸ್ಟಾ ಅಂತ ಇದೆ. ರೊಬುಸ್ಟಾ ಏನಿದೆ, ಈ ತಳಿಯ ವಿಶೇಷತೆ ಬಂದು ಇದು ಕೂಡ ಪನಾಮ ಸೊರಗು ರೋಗಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದಂತಹ ತಳಿಯಾಗಿದೆ. ಇದು ಕ್ಯಾವೆಂಡಿಶ್ ಗ್ರೂಪಿಗೆ ಸೇರಿದಂತಹ ಒಂದು ತಳಿ. ಇನ್ನು ನಿಮ್ಗೆಲ್ಲ ಗೊತ್ತಿರಬಹುದು ಈಗ ಅಂಗಾಂಶ ಕೃಷಿ ಬಾಳೆ ಅಂತ, G9 ಅಂದ್ರೆ ಗ್ರೈಂಡ್ 9 ಅಂತ ಕರಿತೀವಿ. ಇದು ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದಂತಹ ಒಂದು ತಳಿಯಾಗಿದೆ. ಇದರ ವಿಶೇಷತೆ ಬಂದು ಇದು ಅಧಿಕ ಇಳುವರಿಯನ್ನು ಕೊಡುವಂತಹ ಒಂದು ತಳಿಯಾಗಿದೆ ಮತ್ತು ಇದಕ್ಕೆ ರೋಗ ಮತ್ತು ಕೀಟಬಾಧೆಯ ಸಮಸ್ಯೆ ಕೂಡ ಸ್ವಲ್ಪ ಕಡಿಮೆನೇ ಇದೆ. ಮತ್ತು ಇದು ಪನಾಮ ಸೊರಗು ರೋಗಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಮತ್ತು ಇನ್ನೊಂದು ವಿಶೇಷತೆ ಏನಂದ್ರೆ, 80% ಈ ಗೊನೆಗಳು ಏನಂದ್ರೆ ಒಂದೇ ಸಮಯದಲ್ಲಿ ಕಟಾವಿಗೆ ಬರೋದನ್ನು ನಾವು ಕಾಣಬಹುದು. ಮತ್ತು ಇಷ್ಟೇ ಅಲ್ಲದೆ ಇವಾಗ ಏಲಕ್ಕಿ ಬಾಳೆ ಪ್ರಚಲಿತದಲ್ಲಿರುವಂತದ್ದು, ಏಲಕ್ಕಿ ಬಾಳೆ ಅಥವಾ ಮಿಟ್ಲಿ ಬಾಳೆ ಅಂತ ಏನ್ ಕರಿತೀವಿ ನಾವು, ಅದು ಹೆಚ್ಚಿನ ಪ್ರದೇಶದಲ್ಲಿ ಜನರು ಅದನ್ನ ಬೆಳೀತಾ ಇದ್ದಾರೆ. ಅಂದ್ರೆ ಈ ಹಣ್ಣು ಏನಿದೆ ತುಂಬಾ ಸಿಹಿ ಆಗಿರುತ್ತೆ ಮತ್ತು ಇದು ಹೆಚ್ಚಿನ ದಿನಗಳವರೆಗೆ ನಾವು ಶೇಖರಣೆಯನ್ನು ಮಾಡುವಂತ ಒಂದು ಸಾಮರ್ಥ್ಯವನ್ನು ಕೂಡ ಇದು ಹೊಂದಿದೆ. ಮತ್ತು ಲಾಭ ತಂದುಕೊಡುವಂತದ್ದು ಕೂಡ ಇದೆ ಮತ್ತು ಜನರ ಬೇಡಿಕೆ ಕೂಡ ಇದಕ್ಕೆ ಹೆಚ್ಚಿದೆ ಈ ಬೆಳೆಗೆ. ಮತ್ತು ಬಾಳೆಯಲ್ಲಿ ಬರುವಂತದ್ದು ನೇಂದ್ರನ್ ಅಂತ ಕೇಳಿರಬಹುದು. ಅಂದ್ರೆ ಇದನ್ನ ಹೆಚ್ಚಿನದಾಗಿ ಅಡಿಗೆಗಾಗಿ ನಾವು ಬಳಸೋದನ್ನ ಕಾಣ್ತೇವೆ, ಅಂದ್ರೆ ಚಿಪ್ಸ್ ತಯಾರಿಕೆಯಲ್ಲಿ ಬಳಸ್ತೇವೆ. ಮತ್ತು ಇದ ಇಷ್ಟೇ ಅಲ್ಲದೆ ಮಧುರಂಗ ಅಂತ ಒಂದಿದೆ, ಅದು ಕೂಡ ಅಡಿಗೆಗೆ ಬಳಸ್ತೇವೆ ಸರ್. ಈಗ ಬಾಳೆ ಅಂದ್ರೆ ನಮ್ಮ ರೈತ ಬಂದವರು ಕೆಲವರು ಮುಖ್ಯ ಬೆಳೆಯಾಗಿ ಬೆಳೀತಾರೆ, ಕೆಲವರು ಅಂತರ ಬೆಳೆಯಾಗಿನೂ ಬೆಳೀತಾರೆ. ಯಾವ ಬೆಳೆಗಳಲ್ಲಿ ಅಂತರ ಬೆಳೆಯಾಗಿ ಬಾಳೆಯನ್ನು ಲಾಭದಾಯಕವಾಗಿ ಬೆಳೆಯಬಹುದು ಅಂತ ಸರ್? ಇವಾಗ ಮುಖ್ಯವಾಗಿ ಸರ್ ಇವಾಗ ಅಡಿಕೆಯಲ್ಲಿ ಬಾಳೆಯನ್ನು ಅಂತರ ಬೆಳೆಯಾಗಿ ಬೆಳೆಯೋದು ಉತ್ತಮ. ಯಾಕೆಂದ್ರೆ ಸ್ಟಾರ್ಟಿಂಗ್ ಏನಂದ್ರೆ ಪ್ರಾರಂಭಿಕ ಹಂತದಲ್ಲಿ ಅಡಿಕೆ ಬೆಳೆಗೆ ನೆರಳಿನ ಅವಶ್ಯಕತೆ ಕೂಡ ಇರುತ್ತೆ. ಇದರಿಂದ ಎರಡನ್ನು ಕೂಡ ಮೇಂಟೈನ್ ಮಾಡಬಹುದು, ಅಂದ್ರೆ ನೆರಳಿಗಾಗಿ ಕೂಡ ಬೆಳಿಬಹುದು. ಅಷ್ಟೇ ಅಲ್ಲದೆ ಈಗ ಅಡಿಕೆಯಲ್ಲಿ ಇವಾಗ ಇಳುವರಿ ಸ್ಟಾರ್ಟ್ ಆಗದೆ ನಮಗೆ 3-4 ವರ್ಷ ನಂತರ. ಅದಕ್ಕಾಗಿ ಪ್ರಾರಂಭಿಕ ಹಂತದಲ್ಲಿ ನಾವು ಬಾಳೆಯನ್ನು ಬೆಳೆದಾಗ ಏನಾಗುತ್ತೆ, ನಾವು ಇರುವಂತಹ ಭೂಮಿಯನ್ನು ಕೂಡ ಸರಿಯಾಗಿ ಯುಟಿಲೈಸ್ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ಬಾಳೆಯನ್ನು ಕೂಡ ಇಳುವರಿಯನ್ನು ಕೂಡ ಪಡಿಬಹುದು. ಇಷ್ಟೇ ಅಲ್ಲದೆ ತೆಂಗಿನಲ್ಲಿ ಕೂಡ ಪ್ರಾರಂಭಿಕ ಹಂತದಲ್ಲಿ ನಾವು ಬಾಳೆಯನ್ನು ಬೆಳಿಬಹುದು. ತೆಂಗಿನಲ್ಲಿ ಬೆಳಿಬಹುದು, ಅಡಿಕೆಯಲ್ಲೇನೋ ಅಂತರ ಬೆಳೆಯಾಗಿ ಬಾಳೆಯನ್ನು ಬೆಳಿಬಹುದು ಸರ್. ಈಗ ನಮ್ಮ ರೈತ ಬಾಂಧವರಿಗೆ ಸೂಕ್ತವಾದ ಒಂದು ನಾಟಿಯ ಕಾಲನೂ ಹೇಳಿದ್ರೆ ಮತ್ತೆ ಸೂಕ್ತವಾದ ಅಂತರನೂ ಹೇಳಿದ್ರೆ, ನಾಟಿ ಮಾಡಿದ ನಂತರ ಯಾವ ರೀತಿ ನಿರ್ವಹಣೆ ಮಾಡ್ಬೇಕಾಗತ್ತೆ ರೈತರು? ಈಗ ಬಾಳೆಗೆ ಏನಿದೆ ಅಂದ್ರೆ ಸರ್, ಇವಾಗ ಉತ್ತಮವಾದಂತಹ ಒಂದು ಇಳುವರಿಯನ್ನು ಪಡಿಬೇಕಂದ್ರೆ ನೀರಿನ ಪ್ರಾಮುಖ್ಯತೆ ಬಹಳ ಇದೆ. ಅಂದ್ರೆ ಬಾಳೆಯ ಹೆಚ್ಚು ನೀರನ್ನು ಬಯಸುವಂತ ಒಂದು ಬೆಳೆಯಾಗಿದೆ. ಹಾಗಾಗಿ ನಾವು ನೀರಿನ ನಿರ್ವಹಣೆ ಬಗ್ಗೆ ಬಹುಮುಖ್ಯವಾದಂತಹ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಅಂದ್ರೆ ಈಗ ಬಾಳೆಯನ್ನು ಇವಾಗ ನಾಟಿ ಮಾಡಿದ ನಂತರ ನಾವು ತಕ್ಷಣ ನೀರು ಉಣಿಸಬೇಕು. ಅದಾದ ನಂತರ ಅಂದ್ರೆ ಮಣ್ಣು ಮತ್ತು ಹವಾಗುಣಕ್ಕೆ ಅನುಸಾರವಾಗಿ 4-5 ದಿನಗಳಿಗೊಮ್ಮೆ ನಾವು ನೀರನ್ನು ಕೊಡಬೇಕಾಗುತ್ತೆ. ಈಗ ಬಾಳೆಯಲ್ಲಿ ಇವಾಗ ಹೆಚ್ಚಿನದಾಗಿ ರೈತರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಇವಾಗ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿ ಉತ್ತಮವಾದಂತಹ ಒಂದು ಇಳುವರಿಯನ್ನು ಪಡಿತಾ ಇದ್ದಾರೆ. ಅಂದ್ರೆ ಹನಿ ನೀರಾವರಿ ಪದ್ಧತಿ ಒಂದು ಸೂಕ್ತವಾದಂತಹ ಒಂದು ಪದ್ಧತಿ ಅಂತ ಹೇಳಬಹುದು. ಯಾಕೆ ಅಂದ್ರೆ ಒಂದು ಉತ್ತಮವಾದಂತಹ ಇಳುವರಿಗಾಗಿರ್ಬಹುದು ಮತ್ತು ನೀರಿನ ಮಿತಬಳಕೆಯನ್ನು ಕೂಡ ನಾವು ಮಾಡಬಹುದಾಗುತ್ತೆ ಸರ್. ಕೆಲವು ರೈತರು ಆಯ್ ನೀರು ಕೊಡ್ತಾರೆ, ನೀವು ಹನಿ ನೀರಾವರಿ ಕೊಟ್ಟರೆ ಇದನ್ನು ಒಳ್ಳೆ ನಿರ್ವಹಣೆ ಅಂತ ಹೇಳಿದ್ರೆ, ಯಾವ್ದ್ರಲ್ಲಿ ಹೆಚ್ಚು ನಾವು ಲಾಭ ಕಾಣಬಹುದು? ಈ ಆಯ್ ನೀರು ಕೊಡೋದ ಅನುಕೂಲ ಅಂತ ಹನಿ ನೀರಾವರಿಯನ್ನು ಅಳವಡಿಸ್ಕೊಳ್ಳೋದು ಹೆಚ್ಚು ಅನುಕೂಲ ಅಂತೀರ ಸರ್? ಅಂದ್ರೆ ಏನಾಗುತ್ತೆ ಅಂದ್ರೆ ಸರ್, ಇವಾಗ ಬಾಳೆಯಲ್ಲಿ ನೀವು ಗಮನಿಸಿರಬಹುದು ಹಲವು ರೋಗಗಳು ಕೂಡ ಬರುತ್ತೆ. ಅಂದ್ರೆ ಇವಾಗ ಸಿಗಟೋಕ ರೋಗ ಇದೆ, ಪನಾಮ ಸೊರಗು ರೋಗ ಅಂತ ಇದೆ. ಇವಾಗ ಹೆಚ್ಚಿನದಾಗಿ ತೇವಾಂಶ ಇದ್ದಾಗ ಏನಾಗುತ್ತೆ, ಈ ರೋಗಗಳ ಉಲ್ಬಣ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಏನಾಗ ಹನಿ ನೀರಾವರಿ ಇತ್ತು ಅಂದಾಗ ನಾವು ಮಣ್ಣು ಮತ್ತು ಹವಾಗುಣಕ್ಕೆ ಅನುಸಾರವಾಗಿ ಅಂದರೆ ಯಾವ ರೀತಿ ನಾವು ನೀರನ್ನು ಕೊಡಬಹುದು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನು ನಮ್ಮ ಕಂಟ್ರೋಲ್ದಿರುತ್ತೆ. ಹಾಗಾಗಿ ನಾವು ಅದನ್ನು ಕಂಟ್ರೋಲನ್ನು ಮಾಡ್ಬೋದು ಸರ್. ಹಾಗಾಗಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿದರೆ ನಾವು ಒಂದು ಉತ್ತಮವಾದಂಥ ಒಂದು ಗಿಡದ ಬೆಳವಣಿಗೆ ಆಗಿರ್ಬೋದು ಮತ್ತು ಉತ್ತಮವಾದಂಥ ಒಂದು ಇಳುವರಿಯನ್ನು ಕೂಡ ನಾವು ಪಡಿಬೋದು ಸರ್. ಬರೀ ನೀರು ನಿರ್ವಹಣೆ ಒಂದು ಮಾಡಿದಾಗ ನಾವು ಹೆಚ್ಚು ಇಳುವರಿ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾಲಕ್ಕೆ ತಕ್ಕಂತೆ ಲಘು ಪೋಷಕಾಂಶಗಳು ಕೊಡಬೇಕಾಗತ್ತೆ, ಗೊಬ್ಬರ ಕೊಡಬೇಕಾಗತ್ತೆ, ಇದೆಲ್ಲ ಮಾಡಬೇಕಾಗತ್ತೆ. ಯಾವ ಸಮಯದಲ್ಲಿ ಏನೇನು ಗೊಬ್ಬರ ಕೊಟ್ಟರು ಮತ್ತು ಏನೇನು ಲಘು ಪೋಷಕಾಂಶಗಳು ಕೊಟ್ಟರೆ ಹೆಚ್ಚು ಅನುಕೂಲ ಅಂತೀರ? ಸರ್, ಏನಂದರೆ ಈಗ ಬಾಳೆ ಬೆಳೆಗೆ ಪೋಷಕಾಂಶಗಳ ನಿರ್ವಹಣೆ ಬಹುಮುಖ್ಯ. ಅಂದರೆ ನಾವು ಇವಾಗ ಯಾವ ಹಂತದಲ್ಲಿ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಗಮನದಲ್ಲಿಟ್ಕೊಂಡು ನಾವು ಬಾಳೆ ಬೇಸಾಯವನ್ನು ಮಾಡಬೇಕಾಗುತ್ತೆ. ಅಂದರೆ ಈಗ ಬಾಳೆ ಏನಿದೆ ಭೂಮಿಯಿಂದ ಹೆಚ್ಚಿನ ಒಂದು ಪೋಷಕಾಂಶಗಳನ್ನು ತಗೊಳುತ್ತೆ. ಹಾಗಾಗಿ ನಾವು ಅದನ್ನು ಕಂತು ಕಂತಿನಲ್ಲಿ ಕೊಡಬೇಕಾಗುತ್ತೆ. ಇವಾಗ ಬಾಳೆಗೆ ಶಿಫಾರಸು ಮಾಡಿದ ಪೋಷಕಾಂಶಗಳ ಪ್ರಮಾಣ ಬಂದು ಒಂದು ಸಾರಜನಕ 175 ಗ್ರಾಂ, 105 ಗ್ರಾಂ ಅಷ್ಟು ರಂಜಕ ಮತ್ತು ಪೊಟ್ಯಾಶ್ ಏನಿದೆ ಅದು 220 ಗ್ರಾಂ ಅಷ್ಟು ಕೊಡಬೇಕಾಗುತ್ತೆ. ಇದನ್ನು ನಾವು ಡಿ ಎ ಪಿ ಮುಖಾಂತರ ಕೊಡೋದಾದರೆ ಒಂದು 230 ಗ್ರಾಂ ಅಷ್ಟು ಡಿ ಎ ಪಿಯನ್ನು ಕೊಡಬೇಕಾಗುತ್ತೆ, ಒಂದು 290 ಗ್ರಾಂ ಅಷ್ಟು ಯೂರಿಯಾವನ್ನು ಕೊಡಬೇಕಾಗುತ್ತೆ ಮತ್ತು 370 ಗ್ರಾಂ ಅಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಶ್ ರೂಪದಲ್ಲಿ ನಾವು ಕೊಡಬೇಕಾಗುತ್ತೆ. ಇದನ್ನು ನಾವು ಯಾವ ಹಂತದಲ್ಲಿ ಕೊಡಬೇಕು ಅಂದರೆ ಇವಾಗ ಬಾಳೆ ನಾಟಿ ಮಾಡಿದ 2ನೇ ತಿಂಗಳಲ್ಲಿ ಮೊದಲನೇ ಕಂತು ಮತ್ತು 2ನೇ ಕಂತನ್ನು 4ನೇ ತಿಂಗಳಲ್ಲಿ, 3ನೇ ಕಂತನ್ನು ಇದನ್ನು 6ನೇ ತಿಂಗಳಲ್ಲಿ ಕೊಡಬಹುದು. ಈ ರೀತಿ 3 ಸ್ಪ್ರಿಟ್ ಹಂತದಲ್ಲಿ ಅಂದರೆ ಸ್ಪ್ರಿಟ್ ಮಾಡಿ 3 ಹಂತದಲ್ಲಿ ಕೊಡೋದು ಉತ್ತಮ. ಇಷ್ಟೇ ಅಲ್ಲದೆ ಇದರಲ್ಲಿ ಬಾಳೆಯಲ್ಲಿ ಇವಾಗ ಲಘು ಪೋಷಕಾಂಶಗಳ ನಿರ್ವಹಣೆ ಬಹುಮುಖ್ಯ ಅಂತ ಹೇಳ್ತೀನಿ. ಯಾಕೆಂದರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಿದ್ದಾರೆ, ರೈತರು ಸಾವಯವ ಗೊಬ್ಬರಗಳನ್ನು ಜಾಸ್ತಿ ಬಳಸ್ತಾ ಇಲ್ಲ, ಅಂದರೆ ರಸಗೊಬ್ಬರಗಳ ಬಳಕೆ ಜಾಸ್ತಿ ಆಗ್ತಾ ಇದೆ. ಇದರಿಂದ ಏನಾಗ್ತಿದೆ, ಭೂಮಿಯಲ್ಲಿ ಲಘು ಪೋಷಕಾಂಶಗಳ ಕೊರತೆ ಉಂಟಾಗ್ತಾ ಇದೆ. ಈ ಲಘು ಪೋಷಕಾಂಶಗಳ ಮಹತ್ವ ಬಾಳೆಯಲ್ಲಿ ಅಧಿಕವಾಗಿದೆ. ಯಾಕೆಂದರೆ ಇವಾಗ ಗೊನೆ ಹೂ ಬಿಡೋದಾಗಿರ್ಬೋದು, ಅತ್ಯಧಿಕ ತೂಕವನ್ನು ಕಟ್ಟೋದಾಗಿರ್ಬೋದು, ಇದಕ್ಕೆ ಲಘು ಪೋಷಕಾಂಶಗಳ ಪಾತ್ರ ಬಹುಮುಖ್ಯ. ಹೀಗಾಗಿ ಈಗ ಲಘು ಪೋಷಕಾಂಶಗಳ ಕೊರತೆಯನ್ನು ಸರಿದೂಗಿಸಲು ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬೆಂಗಳೂರು ಹೆಸರುಘಟ್ಟ ಏನಿದೆ ಅಲ್ಲಿಂದ ಒಂದು ಸಂಶೋಧನೆಯನ್ನು ನಡೆಸಿ ಬಾಳೆ ಸ್ಪೆಷಲ್ ಅಥವಾ ಬನಾನಾ ಸ್ಪೆಷಲ್ ಅನ್ನೋದನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಇದನ್ನು ಯಾವ ರೀತಿ ನಾವು ಸಿಂಪಡಣೆಯನ್ನು ಮಾಡೋದು ಅಂತ ನೋಡೋದಾದರೆ, 1 ಲೀಟರ್ ನೀರಿಗೆ 5 ಗ್ರಾಮ್ ಅಷ್ಟು ಈ ಬನಾನಾ ಸ್ಪೆಷಲನ್ನು ಅದನ್ನು ನೀರಿಗೆ ಬೆರೆಸಿ ಸಿಂಪಡಣೆಯನ್ನು ಮಾಡುವಂಥದ್ದು. ಈ ಸಿಂಪಡಣೆಯನ್ನು ಮಾಡಬೇಕಾದ್ರೆ ಒಂದು 16 ಲೀಟರ್ ಬ್ಯಾರಲ್ ಏನಿದೆ ಅದಕ್ಕೆ ಕ್ಯಾನಿಗೆ ಒಂದು ನಿಂಬೆಹಣ್ಣಿನ ರಸವನ್ನು ಹಿಂಡಿ ನಾವು ಸಿಂಪಡಣೆಯನ್ನು ಮಾಡಿದೆ ಆದಲ್ಲಿ ಅದನ್ನು ಹೀರಿಕೊಳ್ಳುವಿಕೆ ಅಂದರೆ ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಅತ್ಯಂತ ಜಾಸ್ತಿ ಆಗುತ್ತೆ. ಮತ್ತು ಈಗ ಇದನ್ನು ಯಾವ ಹಂತದಲ್ಲಿ ಕೊಡಬೇಕು ಅನ್ನೋದು ಬಹುಮುಖ್ಯ. ಅಂದರೆ ಈಗ ನಾಟಿ ಮಾಡಿದ 5 ತಿಂಗಳ ನಂತರ ಮೊದಲನೇ ನಾವು ಸ್ಪ್ರೇಯನ್ನು ಮಾಡಬೇಕಾಗುತ್ತೆ, 2ನೇ ಸ್ಪ್ರೇಯನ್ನು 6ನೇ ತಿಂಗಳಲ್ಲಿ, 3ನೇ ಸ್ಪ್ರೇಯನ್ನು 7ನೇ ತಿಂಗಳಲ್ಲಿ ಕೊಡುವಂಥದ್ದು ಮತ್ತು 4ನೇ ಸ್ಪ್ರೇ ಏನಿದೆ ಅದನ್ನು 9ನೇ ತಿಂಗಳಲ್ಲಿ ಕೊಡುವಂಥದ್ದು ಮತ್ತು 5ನೇ ಸ್ಪ್ರೇ ಮತ್ತು ಕೊನೆಯ ಸ್ಪ್ರೇ ಏನಿದೆ ಅದನ್ನು 10ನೇ ತಿಂಗಳಲ್ಲಿ ಕೊಡುವುದು ಸೂಕ್ತ. ಈ ರೀತಿ ಮಾಡೋದರಿಂದ ನಾವು ಬಾಳೆಯಲ್ಲಿ ಲಘು ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬಹುದು ಸರ್. ಸರ್, ಈಗ ನೀರು ನಿರ್ವಹಣೆ ಹೇಳಿದ್ರೆ, ಗೊಬ್ಬರ ಮತ್ತು ಲಘು ಪೋಷಕಾಂಶಗಳ ನಿರ್ವಹಣೆ ಹೇಳಿದ್ರೆ, ಇದಾದ ನಂತರ ಈ ನಾಟಿ ನಂತರ ನಿರ್ವಹಣೆಗಳು ಬರುತ್ತೆ. ಈಗ ಕುಮ್ಮರಿ ಕಂದುಗಳು ಬರ್ತಾ ಇರ್ತವೆ, ಅವನ್ನೆಲ್ಲ ಕಟಾವು ಮಾಡೋದಿರ್ಬೋದು, ಈಗ ಕೋಲ್ ಕಟ್ಟೋದಿರ್ಬೋದು, ಇವೆಲ್ಲ ಯಾವ ರೀತಿ ಮಾಡಿದ್ರೆ ರೈತರಿಗೆ ಹೆಚ್ಚು ಅನುಕೂಲ ಅಂತೀರ? ಈಗ ನಾಟಿಯ ನಂತರ ಬೇಸಾಯವನ್ನು ಸ್ವಲ್ಪ ನಾವು ಗಮನದಲ್ಲಿಟ್ಕೋಬೇಕು. ಯಾಕೆಂದರೆ ಇವಾಗ ನಾಟಿ ಮಾಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಾಟಿಯ ನಂತರ ನಾವು ನಿರ್ವಹಣೆಯನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಇಳುವರಿ ಡಿಪೆಂಡ್ ಆಗಿರುತ್ತೆ. ಇವಾಗ ನಾಟಿಯ ನಂತರದಲ್ಲಿ ಇವಾಗ ನೀವು ಹೇಳಿದಂಗೆ ಈಗ ಮರಿಕಂದುಗಳ ನಿರ್ವಹಣೆ ಅದು ನಾವು ಹೆಚ್ಚಿನದಾಗಿ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅಂದರೆ ಮರಿಕಂದುಗಳು ಇವಾಗ ಪ್ರಾರಂಭಿಕ ಹಂತದಲ್ಲಿ ಏನಾಗುತ್ತೆ, ಬಾಳೆಯಲ್ಲಿ ಒಂದು ಮರಿಕಂದುಗಳ ಸಂಖ್ಯೆ ಜಾಸ್ತಿ ಬರ್ತಾ ಇರುತ್ತೆ. ಹಾಗಾಗಿ ನಾವು ಅದನ್ನು ಕಟ್ ಮಾಡ್ತಾ ಇರಬೇಕು, ಅಂದರೆ 15 ದಿನಗಳಿಗೊಮ್ಮೆ ಮರಿಕಂದುಗಳನ್ನು ಕಟ್ ಮಾಡ್ತಾ ಇರಬೇಕಾಗುತ್ತೆ. ಇನ್ನು ಒನೆ ಹೂ ಬಿಡುವ ಹಂತದಲ್ಲಿ ಅಂದರೆ ಹೂ ಬಿಡುವ ಸಮಯದಲ್ಲಿ ನಾವು ಏನು ಮಾಡಬೇಕಂದ್ರೆ, ಒಂದು ಕಂದನ್ನು ನಾವು ಬಿಡೋದ್ರಿಂದ ಅದನ್ನು ಕೂಳೆ ಬೆಳೆಗಾಗಿ ನಾವು ಉಪಯೋಗಿಸ್ಕೋಬಹುದು. ಅದೇ ಮರಿಕಂದುಗಳ ನಿಯಂತ್ರಣ ಅಷ್ಟೇ ಅಲ್ಲದೆ ಬಾಳೆಯಲ್ಲಿ ಇವಾಗ ಕೋಲಿನಿಂದ ಆಸರೆ ಕೊಡುವಂಥದ್ದು, ಅಂದರೆ ಇವಾಗ ಹೆಚ್ಚಿನ ಪ್ರದೇಶದಲ್ಲಿ ಏನಾಗುತ್ತೆ, ಈಗ ಗಾಳಿಯ ರಭಸ ಜಾಸ್ತಿ ಇದ್ದಲ್ಲಿ ಅವಾಗ ಗಿಡಗಳು ನೆಲಕೊಳ್ಳೋದನ್ನು ನಾವು ಕಾಣಬಹುದು. ಅಷ್ಟೇ ಅಲ್ಲದೆ ಈಗ ಗಿಡದಲ್ಲಿ ಗೊನೆಯ ತೂಕ ಜಾಸ್ತಿ ಆದಾಗ ಕೂಡ ಅದು ಹಾಗೆ ಬೀಳೋದನ್ನು ಕೂಡ ನಾವು ಕಾಣಬಹುದು. ಹಾಗಾಗಿ ನಾವು ಇದರ ನಿಯಂತ್ರಣ ಮಾಡಬೇಕು ಅಂದರೆ ನಾವು ಏನು ಮಾಡಬೇಕು ಅಂದರೆ, ಇವಾಗ ಕೋಲಿನಿಂದ ಗಿಡಗಳಿಗೆ ಆಸರೆಯನ್ನು ಕೊಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಿದ್ದಾರೆ, ಇವಾಗ ಕೋಲಿನ ಲಭ್ಯತೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಏನು ಮಾಡ್ತಾರೆ, ಹೆಚ್ಚಿನ ರೈತರು ನೈಲಾನ್ ದಾರದಿಂದ ಅಂದರೆ ಗಿಡದಿಂದ ಗಿಡಕ್ಕೆ ಒಂದು ಸೇರಿಸಿ ಅಂದರೆ ತೋಟದಲ್ಲಿರುವ ಎಲ್ಲ ಗಿಡಗಳನ್ನು ಸೇರಿಸಿ ಕಟ್ಟೋದನ್ನು ನಾವು ಕಾಣಬಹುದು. ಮತ್ತು ಈಗ ಬಾಳೆ ನಾಟಿ ಮಾಡಿದ ನಂತರ ಅಂದರೆ ಮಣ್ಣಿನ ನಿರ್ವಹಣೆಯನ್ನು ಮಾಡುವಂಥದ್ದು, ಅಂದರೆ ಯಾವ ರೀತಿ ನಾವು ಗಿಡಕ್ಕೆ ಮಣ್ಣನ್ನು ಏರಿಸುವಂಥದ್ದು ಅದರ ಬಗ್ಗೆ ನಾವು ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ. ನಾಟಿ ಮಾಡಿದ ಮೊದಲು ಒಂದು 3-4 ತಿಂಗಳು ಏನಿದೆ ನಾವು ಬುಡಕ್ಕೆ ಮಣ್ಣು ಏರಿಸಬೇಕಾಗುತ್ತೆ. ಅಂದರೆ ಈಗ ಬಾಳೆಯ ಬೇರುಗಳೇನಿದೆ ಅದು ಮೇಲ್ಭಾಗದಲ್ಲಿರುತ್ತೆ, ಹಾಗಾಗಿ ನಾವು ಇವಾಗ ಮಣ್ಣನ್ನು ಏರಿಸೋದ್ರಿಂದ ಏನಾಗುತ್ತೆ, ಅದರ ಗಾಳಿ ಆಡುವಿಕೆ ಚೆನ್ನಾಗಾಗುತ್ತೆ. ಹಾಗಾಗಿ ಪೋಷಕಾಂಶಗಳನ್ನು ತಗೊಳೋದಕ್ಕೂ ಕೂಡ ಚೆನ್ನಾಗುತ್ತೆ. ಈ ರೀತಿಯಾಗಿ ನಾವು ಉತ್ತಮವಾದಂತಹ ಒಂದು ಇಳುವರಿಯನ್ನು ಕೂಡ ನಾವು ನಿರೀಕ್ಷಣೆ ಮಾಡಬಹುದು. ಇಷ್ಟೇ ಅಲ್ಲದೆ ಇವಾಗ ಹೊದಿಕೆ, ಇವಾಗ ನಮ್ಮ ಈ ಭಾಗದಲ್ಲಿ ಜಾಸ್ತಿ ಬಿಸಿಲಿದೆ ಚಿತ್ರದುರ್ಗ ಜಿಲ್ಲೆಯಲ್ಲೆಲ್ಲ, ಅದಕ್ಕೆ ಹೊದಿಕೆಯನ್ನು ಮಾಡುವ ಕಾನ್ಸೆಪ್ಟ್ ಅನ್ನು ನಾವು ಇಟ್ಕೋಬೇಕಾಗುತ್ತೆ. ಹೊದಿಕೆ ಅಥವಾ ಮಲ್ಚಿಂಗ್ ಅಂತ ಏನ್ ಕರಿತೀವಿ, ಈ ರೀತಿ ಮಾಡೋದ್ರಿಂದ ಕಳೆಗಳ ನಿಯಂತ್ರಣ ಕೂಡ ಆಗುತ್ತೆ ತೋಟದಲ್ಲಿ. ಅಷ್ಟೇ ಅಲ್ಲದೆ ಇವಾಗ ಮಣ್ಣಿನ ತೇವಾಂಶವನ್ನು ಕೂಡ ನಾವು ಕಾಪಾಡ್ಕೋಬಹುದು. ಮತ್ತು ಈಗ ಬಾಳೆಗೊನೆಯಲ್ಲಿ ಇವಾಗ ಗಂಡು ಹೂ ಮುರಿಯುವಂಥದ್ದು, ಅಂದ್ರೆ ಈಗ ಕೊನೆ ಬಿಟ್ಟ ಮೇಲೆ ಯಾವ ಸಮಯದಲ್ಲಿ ಅಂದ್ರೆ ಇವಾಗ ಎಲ್ಲಾ ಕಾಯಿಗಳು ಕಚ್ಚಿದ ನಂತರ, ಅಂದ್ರೆ ಪ್ರತಿ ವಾರ ನಾವು ಅದನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು. ಎಲ್ಲಾ ಕಾಯಿಗಳು ಕಚ್ಚಿದ ನಂತರ ಇವಾಗ ಗಂಡು ಹೂ ತುದಿಯಲ್ಲಿ ಏನಿರುತ್ತೆ ಅದನ್ನ ಮುರಿದಾಕ್ಬೇಕಾಗುತ್ತೆ. ಈ ರೀತಿ ಇದೆಲ್ಲ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಸರ್. ನಮ್ಮ ರೈತ ಬಾಂಧವರು ಬಾಳೆ ಅಲ್ಲ, ಯಾವುದೇ ಒಂದು ಬೆಳೆ ತಗೋಬೇಕಂದ್ರೆ ಈಗ ಸವಾಲಿನ ವಿಷಯ ಏನಪ್ಪ ಅಂದ್ರೆ ಈ ಕೀಟ ರೋಗಗಳ ನಿರ್ವಹಣೆ ಮುಖ್ಯ ಆಗುತ್ತೆ. ಈಗ ಪ್ರಮುಖವಾಗಿ ಬಾಳೆಯಲ್ಲಿ ಕಂಡು ಬರ್ತಕ್ಕಂಥ ಕೀಟಗಳು ಯಾವ್ಯಾವು, ರೋಗಗಳು ಯಾವ್ಯಾವು, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಿದ್ರೆ ನಾವು ಯಶಸ್ವಿಯಾಗಿ ಬೆಳೆ ತಗೋಬಹುದು ಅಂತೀರಾ ಸರ್? ಮುಖ್ಯವಾಗಿ ಬೆಳೆಗಳಿಗೆ ಬರುವಂತದ್ದು ಹಾನಿ, ಕೀಟ ಮತ್ತು ರೋಗಬಾಧೆಯಿಂದ ಅದರ ನಿಯಂತ್ರಣವನ್ನು ಯಾವ ರೀತಿ ಮಾಡಬಹುದು ಅಂತ ಹೇಳ್ತೇನೆ. ಮೊದಲನೇದಾಗಿ ಬರುವಂತದ್ದು ಸಸ್ಯ ಹೇನು, ಆಪಿಡ್ಸ್ ಅಂತ ಏನ್ ಕರಿತೀವಿ. ಇದು ಕಂದು ಬಣ್ಣದ ಹೇನುಗಳಿದ್ದು ಎಲೆಗಳ ಕೆಳಗೆ ಕುಳಿತು ರಸವನ್ನು ಇರುವಂತದನ್ನು ನಾವು ಕಾಣ್ತೇವೆ. ಇದರ ನಿಯಂತ್ರಣಕ್ಕಾಗಿ ನಾವು ಇಮಿಡಾಕ್ಲೋಪ್ರಿಡ್ ಅಂತ ಬರುತ್ತೆ, ಅದನ್ನ 0.3 ml 1 liter ನೀರಿಗೆ ಬೆರೆಸಿ ಸಿಂಪಡಣೆಯನ್ನು ಮಾಡುವಂತದ್ದು. ಈ ಸಸ್ಯ ಏನಿದೆ, ಇದು ಬಾಳೆಯಲ್ಲಿ ಬನಾನಾ ಬಂಚಿ ಟಾಪ್ ಅಂತ ರೋಗ ಬರುತ್ತೆ, ಇದಕ್ಕೂ ಕೂಡ ಪ್ರಸಾರ ಮಾಡೋದ್ರಲ್ಲಿ ಇದು ಸಹಾಯ ಮಾಡುತ್ತೆ. ಹಾಗಾಗಿ ಇದರ ನಿಯಂತ್ರಣವನ್ನು ನಾವು ಮೊದಲನೇದಾಗಿ ಮಾಡಬೇಕಾಗುತ್ತೆ. ಇನ್ನು ಬಾಳೆಯಲ್ಲಿ ಗಡ್ಡೆ ಕೊರೆಯುವ ಹುಳು ಅಂತ ಬರುತ್ತೆ, ಅಂದ್ರೆ ಇದು ರೈಸೋಮಿಬಿಲ್ ಅಂತ ನಾವು ಕರಿತೀವಿ. ಕಪ್ಪು ಅಥವಾ ಕಂದು ಬಣ್ಣದ ಏನು ಮೂತಿ ಹುಳುಗಳಿರುತ್ತೆ, ಇದು ಕಂದುಗಳನ್ನು ಕೊರೆದು ತಿನ್ನೋದನ್ನು ನಾವು ಕಾಣ್ತೇವೆ. ಅಂತಹ ಕಂದುಗಳಲ್ಲಿ ಒಂದು ಸಣ್ಣ ಸಣ್ಣ ರಂಧ್ರಗಳಿರುತ್ತೆ. ಹೀಗಾಗಿ ಇದು ಈಗ ತೇವಾಂಶ ಜಾಸ್ತಿ ಇರುವ ಕಡೆಗಳಲ್ಲಿ ಇದರ ಬಾಧೆ ಹೆಚ್ಚಾಗಿ ಇರೋದನ್ನು ನಾವು ಕಾಣ್ತೇವೆ. ಹಾಗಾಗಿ ಇದರ ನಿಯಂತ್ರಣಕ್ಕಾಗಿ ನಾವು ಏನ್ ಮಾಡ್ಬೇಕಂದ್ರೆ ನಾಟಿಗೆ ಮುಂಚೆ ಅಂದ್ರೆ ಗುಣಿಗೆ ಏನ್ ತೋಡಿರ್ತೀವಿ, ಗುಣಿಗೆ ಒಂದು ಕ್ಲೋರೋಪೈರಿಪಾಸ್ ಹರಳ ಏನಿರುತ್ತೆ ಅದನ್ನು 10 gram ಅಷ್ಟು ಗುಣಿಗೆ ಹಾಕುವಂಥದ್ದು. ಮತ್ತು ಇವಾಗ ಸಾಯಿಲ್ ಡ್ರೆಂಚಿಂಗ್, ಅಂದ್ರೆ ಇವಾಗ ನಾವು ಗಿಡದ ಬುಡಭಾಗಕ್ಕೆ ಒಂದು ಡ್ರೆಂಚಿಂಗ್ ಮಾಡುವಂಥದ್ದು, ಅಂದ್ರೆ ತೋಯಿಸುವಂಥದ್ದು, ಅಂದ್ರೆ ಕ್ಲೋರೋಪೈರಿಪಾಸ್ ಏನಿದೆ ಅದನ್ನು 5 ml 1 liter ನೀರಿಗೆ ಬೆರೆಸಿ ಬುಡಭಾಗಕ್ಕೆ ಸುರಿಯುವಂಥದ್ದು. ಈ ರೀತಿ ಮಾಡೋದ್ರಿಂದ ಗಡ್ಡೆ ಕೊರೆಯುವ ಹುಳುವಿನ ನಿಯಂತ್ರಣವನ್ನು ಮಾಡಬಹುದು. ಇಷ್ಟೇ ಅಲ್ಲದೆ ಇಲ್ಲಿ ಹುಸಿ ಕಾಂಡ ಕೊರೆಯುವ ಹುಳು ಅಂತ ಬರುತ್ತೆ, ಅಂದ್ರೆ ಸುಡೋಸ್ಟಮ್ ವೀಲ್ ಅಂತ ಬರುತ್ತೆ. ಅದು ಕೂಡ ಏನ್ ಮಾಡುತ್ತೆ ಅಂದ್ರೆ ಮೊರಿ ಹುಳುಗಳು ಕಾಂಡದ ಮೇಲೆ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡುತ್ತೆ. ಇದಕ್ಕಾಗಿ ನಾವು ಏನ್ ಮಾಡಬಹುದು ಅಂದ್ರೆ ಮೊನೊಕ್ರೋಟೋಪಾಸ್ ಏನಿದೆ ಒಂದು 4 ml ಅದನ್ನ ಕಾಂಡ ಏನಿದೆ ಅದಕ್ಕೆ ಚುಚ್ಚುಮದಿನ ಮುಖಾಂತರ ಕೊಡುವಂತದ್ದು. ಇದಿಷ್ಟು ಮುಖ್ಯವಾಗಿ ಬರುವಂತಹ ಕೀಟಗಳು. ಇನ್ನು ಬಾಳೆ ಬೆಳೆಯಲ್ಲಿ ಬರುವಂತಹ ರೋಗಗಳೆಲ್ಲ ಬಂದ್ರೆ ಪ್ರಮುಖವಾಗಿ ಇದರಲ್ಲಿ ಎಲೆಚುಕ್ಕೆ ರೋಗ ಅಂತ ಬರುತ್ತೆ, ಪನಾಮ ಸೊರಗ ರೋಗ ಅಂತ ಬರುತ್ತೆ, ಮತ್ತು ಸಸ್ಯ ಜಂತು ರೋಗ ಅಥವಾ ನೆಮಟೋಡ್ ಅಂತ ಏನ್ ಕರಿತೀವಿ ಅದು ಜಾಸ್ತಿ ಬಾಧೆಯನ್ನು ಉಂಟು ಮಾಡುವಂತದ್ದು. ಇದರಲ್ಲಿ ನಾವು ಎಲೆಚುಕ್ಕೆ ರೋಗವನ್ನು ನೋಡೋಣ. ಮೊದಲನೇದಾಗಿ ಎಲೆಗಳ ಮೇಲೆ ಒಂದು ಕಂದು ಬಣ್ಣದ ಚುಕ್ಕೆಗಳು ಕಂದು ಬಂದು ಅದೇನಾಗುತ್ತೆ ದೊಡ್ಡದಾಗಿ ಒಂದಕ್ಕೊಂದು ಕೂಡಿಕೊಂಡು ಎಲೆ ಸುಟ್ಟಂತೆ ಕಾಣೋದನ್ನ ನಾವು ಕಾಣಬಹುದು. ಅಂದ್ರೆ ಎಲೆಗಳೆಲ್ಲ ಒಣಗಿ ಏನಾಗುತ್ತೆ ಕಾಯಿ ಬಿಡುವ ಪ್ರಮಾಣ ಕಡಿಮೆ ಆಗೋದನ್ನ ಕಾಣ್ತೇವೆ. ಇದು ತೇವಾಂಶ ಜಾಸ್ತಿ ಇರುವ ಸಮಯದಲ್ಲಿ ಹೆಚ್ಚು, ಅಂದ್ರೆ ಇವಾಗ ಬಿಸಿಲು ಇಲ್ಲದೆ ಇರುವ ಸಮಯದಲ್ಲಿ ಏನಾಗುತ್ತೆ ತೀವ್ರವಾಗಿ ಇದು ಹರಡುತ್ತಾ ಹೋಗುತ್ತೆ, ಅಂದ್ರೆ ಇದು ಏರ್ ಬೋರ್ನ್ ಇರೋದ್ರಿಂದ ಹರಡ್ತಾ ಹೋಗುತ್ತೆ. ಇದರ ನಿರ್ವಹಣೆಗಾಗಿ ನಾವೇನ್ ಮಾಡ್ಬೇಕಂದ್ರೆ ಮೊದಲನೇದಾಗಿ ತೇವಾಂಶವನ್ನು ನಿರ್ವಹಣೆಯನ್ನು ಮಾಡಬೇಕು. ಅಂದ್ರೆ ತೇವಾಂಶವನ್ನು ಅಂದ್ರೆ ಡ್ರೈನೇಜ್ ಚಾನಲ್ಸ್ ಅಂತ ಏನ್ ಕರಿತೀವಿ, ಬಸಿಗಾಲುಗಳ ನಿರ್ಮಾಣವನ್ನು ಮಾಡಬೇಕು. ಅಷ್ಟೇ ಅಲ್ಲದೆ ರೋಗಬಾರಿತ ಎಲೆಗಳೇನಿರುತ್ತೆ ಅದನ್ನು ತೋಟದಿಂದ ಕಿತ್ತು, ಅಂದ್ರೆ ತೋಟದಿಂದ ಕಿತ್ತು ಅದನ್ನು ಹೊರಹಾಕಿ ಸುಡುವಂಥದ್ದು, ಈ ರೀತಿ ಮಾಡಬೇಕು. ಅಷ್ಟೇ ಅಲ್ಲದೆ ನಾವು ಇವಾಗ ಔಷಧಿ ಮುಖಾಂತರ ನಾವು ಕಂಟ್ರೋಲ್ ಮಾಡೋದಾದ್ರೆ ಹೆಕ್ಸಾಕೊನೋಜಲ್ ಅಂತ ಏನಿದೆ ಅದನ್ನು 1 ml/L, ಅಲ್ಲದೆ ಪ್ರೊಪಿಕೊನೋಜಲ್ ಅಂತ ಸಿಗುತ್ತೆ ಅದನ್ನು ಕೂಡ 1 ml/L ನೀರಿಗೆ ಬೆರೆಸಿ ಅದನ್ನು ಸಿಂಪಡಣೆ ಮಾಡೋದ್ರಿಂದ ಎಲೆಚುಕ್ಕೆ ರೋಗವನ್ನು ಕಂಟ್ರೋಲ್ ಮಾಡಬಹುದು. ಇನ್ನು ಪನಾಮ ಸೊರಗ ರೋಗ ಅಂತ ಬರುತ್ತೆ, ಅಂದ್ರೆ ಇದು ಪಿಜೇರಿಯಂ ಆಕ್ಸಿಸ್ಪೋರಮ್ ಅಂತ ಶಿಲೀಂಧ್ರದಿಂದ ಬರುವಂಥದ್ದು. ಈ ರೋಗದ ಲಕ್ಷಣಗಳನ್ನು ನೋಡೋದಾದ್ರೆ ಮೊದಲನೇದಾಗಿ ಗಿಡದ ಕೆಳಗಿನ ಎಲೆಗಳೇನಿರುತ್ತೆ ಅದು ಹಳದಿ ಆಗ್ತಾ ಬರುತ್ತೆ, ಆ ನಂತರ ಮೇಲಿನ ಎಲೆಗಳು ಹಳದಿ ಆಗ್ತಾ ಬರೋದನ್ನು ನಾವು ಕಾಣಬಹುದು. ಅಂದ್ರೆ ಈಗ ಹಳದಿ ಆದಂತಹ ಎಲೆಗಳೇನಿರುತ್ತೆ ಅದು ಕಾಂಡಕ್ಕೆ ಜೋತು ಬೀಳುತ್ತೆ ಹಾಗೆ, ಇದು ಇದರ ಲಕ್ಷಣ. ಮತ್ತು ಈಗ ಕಾಂಡ ಸೀಳುವುದು ಅದು ಕೂಡ ಇದು ಈ ಪನಾಮ ಸೊರಗ ರೋಗದ ಒಂದು ಪ್ರಮುಖವಾದಂತಹ ಒಂದು ಲಕ್ಷಣ. ಈ ಕಾಂಡ ಸೀಳಿರುತ್ತಲ್ಲ ಅಂತ ಭಾಗದಲ್ಲಿ ಒಂದು ಅಂಟು ದ್ರವ್ಯ ಒಂದು ಬರೋದನ್ನ ನಾವು ಕಾಣಬಹುದು. ಇದು ಪನಾಮ ಸೊರಗ ರೋಗದ ಒಂದು ಪ್ರಮುಖವಾದಂತಹ ಒಂದು ಹಾನಿಯ ಲಕ್ಷಣ ಅಂತ ಹೇಳಬಹುದು. ಇದರ ನಿರ್ವಹಣೆಗಾಗಿ ನಾವೇನ್ ಮಾಡಬೇಕು ಅಂದ್ರೆ ನಾಟಿ ಮಾಡುವ ಸಂದರ್ಭದಲ್ಲಿ ರೋಗಮುಕ್ತ ತೋಟಗಳಿಂದ ಕಂದುಗಳನ್ನು ಆಯ್ಕೆ ಮಾಡ್ಕೊಳ್ಳುವಂಥದ್ದು, ಮತ್ತು ನಾಟಿ ಮಾಡುವ ಸಮಯದಲ್ಲಿ ಈಗ ಟ್ರೈಕೋಡರ್ಮ ಏನಿದೆ ಅದನ್ನು 25 gram ಅಷ್ಟು, ಮತ್ತು ಬೇವಿನ ಹಿಂಡಿ ಏನಿದೆ ಅದನ್ನು 1 ಗುಣಿಗೆ 150-200 gram ಅಷ್ಟು ಹಾಕಿ ಅದನ್ನು ಗುಣಿಗೆ ತುಂಬುವಂಥದ್ದು. ಅಷ್ಟೇ ಅಲ್ಲದೆ ಈಗ ಕ್ಲೋರೋಪೈರಿಪಾಸ್ ಹರಳು ಏನಿದೆ ಅದನ್ನು ಕೂಡ ಗುಣಿಗೆ ಹಾಕೋದ್ರಿಂದ ನಾವು ಇದನ್ನು ನಿಯಂತ್ರಣವನ್ನು ಮಾಡಬಹುದು. ಇಷ್ಟೇ ಅಲ್ಲದೆ ಉಳುಮೆ ಮಾಡುವ ಸಮಯದಲ್ಲಿ ನಾವು ಬೇರಿಗೆ ಹಾನಿಯನ್ನು ಮಾಡಬಾರದು, ಇದು ಒಂದು. ಮತ್ತು ಬೆಳೆ ಪರಿವರ್ತನೆ, ಇದು ಕೂಡ ಒಂದು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ಅಂದ್ರೆ ಈ ವರ್ಷ ಬೆಳೆದಂತಹ ಬಾಳೆಯಲ್ಲಿ ನೆಕ್ಸ್ಟ್ ವರ್ಷ ಏನ್ ಮಾಡಬಹುದು, ನಾವು ಬೆಳೆ ಪರಿವರ್ತನೆಯನ್ನು ಮಾಡಬೇಕು. ಅಂದ್ರೆ ಒಂದೇ ಭೂಮಿಯಲ್ಲಿ ಬೆಳೆಯುವಂಥದ್ದಲ್ಲ. ಇಷ್ಟೇ ಅಲ್ಲದೆ ಬಸಿಗಾಲುಗಳ ನಿರ್ಮಾಣ ಅದನ್ನು ಹೇಳಿದೆ, ಮತ್ತು ಈಗ ಸಾಪ್ ಅಂತ ಸಿಗುತ್ತೆ ಅದನ್ನ ಡ್ರಿಂಚಿಂಗ್ ಮಾಡುವಂಥದ್ದು, ಅಂದ್ರೆ ಬುಡಭಾಗಕ್ಕೆ ಅದನ್ನ ಸುರಿಯುವಂಥದ್ದು. ಸಾಪ್ ಏನಿದೆ ಅದನ್ನ 2 gram 1 liter ನೀರಿಗೆ ಬೆರೆಸಿ ಸಿಂಪಡಣೆಯನ್ನು ಮಾಡುವಂಥದ್ದು. ಈ ರೀತಿ ನಾವು ಕೀಟ ಮತ್ತು ರೋಗಗಳನ್ನು ನಿರ್ವಹಣೆ ಮಾಡಬಹುದು. ಸರ್, ಈಗ ನಮ್ಮ ರೈತ ಬಾಂಧವರು ಯಾವುದೇ ಬೆಳೆ ತಗೊಂಡ್ರು ಈಗ ಕೂಲಿ ಕಾರ್ಮಿಕರ ಸಮಸ್ಯೆ ಅಂತಂದು ಕಳೆ ನಿರ್ವಹಣೆ ಮಾಡಲಿಕ್ಕೆ ಕಳೆನಾಶಕಗಳನ್ನು ಸಿಂಪಡಣೆ ಮಾಡ್ತಾರೆ. ಈ ಬಾಳೆ ಬೆಳೆಯಲ್ಲಿ ಏನಾದರೂ ಕಳೆನಾಶಕ ಸಿಂಪಡಣೆ ಮಾಡೋದಂತ ಅನುಕೂಲ ಅಂತೀರಾ ಅನನುಕೂಲ ಅಂತೀರಾ ಸರ್? ಅಂದರೆ ಹೆಚ್ಚಿನದಾಗಿ ಇವಾಗ ಕಳೆನಾಶಕಗಳನ್ನು ಸಿಂಪಡಣೆ ಮಾಡಬಾರದು ಸರ್. ಯಾಕೆಂದರೆ ಇವಾಗ ಅದು ಮಣ್ಣಿನ ಫಲವತ್ತತೆಯ ಮೇಲೆ ಹೆಚ್ಚಿನದಾಗಿ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ನಾವೇನು ಮಾಡಬೇಕು ಅಂದರೆ ಇವಾಗ ಕೈಯಲ್ಲೇ ಕಳೆಯನ್ನು ಕೀಳುವುದು ಉತ್ತಮ ಅಂತ ಹೇಳ್ತೇನೆ ಸರ್. ಹಾಂ, ಅಂತರ ಬೇಸಾಯ ಮಾಡಬಹುದು. ಇವಾಗ ಬಾಳೆ ಬೆಳೆಯಲ್ಲಿ ಅಂತರ ಬೇಸಾಯದಲ್ಲಿ ಇವಾಗ ನಾವೇನು ಮಾಡ್ಬೋದು ಅಂದರೆ ತರಕಾರಿ ಬೆಳೆಗಳನ್ನು ನಾವು ಬೆಳಿಬೋದು. ಅಂದರೆ ತರಕಾರಿ ಬೆಳೆಗಳನ್ನು ಬೆಳಿಬೇಕಾದ್ರೆ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾದಂಥ ಅಂಶ ಏನಂದರೆ ಇವಾಗ ಬದನೆ ಆಗಿರ್ಬೋದು, ಬೆಂಡೆ ಆಗಿರ್ಬೋದು, ಅಥವಾ ಕುಂಬಳ ಜಾತಿಗೆ ಏನು ಸೇರಿರುತ್ತಲ್ಲ ಅಂಥ ತರಕಾರಿಗಳನ್ನು ನಾವು ಬೆಳಿಬಾರ್ದು. ಮುಖ್ಯವಾಗಿ ನಾವು ಯಾವ್ದು ಬೆಳೆಯನ್ನು ಬೆಳಿಬಹುದು ಅಂದರೆ ಇವಾಗ ಮರಗಣಸ ಆಗಿರ್ಬೋದು, ಸಿಹಿ ಗಣಸ ಆಗಿರ್ಬೋದು, ಕೋಸು ಅಂತ ಏನು ಕರಿತೀವಿ ಅಂಥ ಬೆಳೆಗಳನ್ನು ಬೆಳೆಯೋದ್ರಿಂದ ನಾವು ಒಂದು ಉತ್ತಮವಾದಂಥ ಒಂದು ಇಳುವರಿಯನ್ನು ಕೂಡ ನಾವು ಇದರ ಬಾಳೆಯಲ್ಲಿ ಪಡಿಬಹುದು. ಸರ್, ಈಗ ಬಾಳೆ ನಾಟಿ ಮಾಡೋದಕ್ಕಿಂತ ಮುಂಚೆ ಈಗ ನಮ್ಮ ಭೂಮಿಯಲ್ಲಿ ಯಾವ್ಯಾವ ಪೋಷಕಾಂಶಗಳ ಕೊರತೆ ಇದೆ, ಮತ್ತೆ ನಮ್ಮ ನೀರು ಈ ಬೆಳೆ ಬೆಳಿಲಿಕ್ಕೆ ಸೂಕ್ತನೋ ಅಲ್ಲ ಅನ್ನೋದು ತಿಳ್ಕೊಳಕ್ಕೆ ಈ ಮಣ್ಣು ನೀರಿನ ಪರೀಕ್ಷೆ ಮಾಡಿಸ್ಕೊಂಡು ನಂತರ ನಾವು ಬೆಳೆ ಬೆಳೆಯೋದು ಅನುಕೂಲ ಅಂತೀರಾ? ಹೌದು ಸರ್, ಖಂಡಿತ. ಯಾಕೆಂದರೆ ಇವಾಗ ಯಾವುದೇ ಒಂದು ಭೂಮಿಯಲ್ಲಾಗಿರ್ಬೋದು ಎಷ್ಟು ಪೋಷಕಾಂಶಗಳಿದೆ ಅಂತ ನಮಗೆ ಗೊತ್ತಿರಲ್ಲ. ನಾವು ಯಾವುದೇ ಬೆಳೆಯನ್ನು ಬೆಳೆಯೋದಕ್ಕಿಂತ ಮುಂಚೆ, ಬಾಳೆ ಅಂತಲ್ಲ, ಯಾವುದೇ ಬೆಳೆಯನ್ನು ಬೆಳೆಯೋದಕ್ಕಿಂತ ಮುಂಚೆ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಬೇಕಾಗುತ್ತೆ. ಅಂದರೆ ನಮ್ಮ ಮಣ್ಣಿನಲ್ಲಿ ಯಾವ ಪೋಷಕಾಂಶಗಳು ಯಾವ ಪ್ರಮಾಣದಲ್ಲಿದೆ ಅಂತ ಗೊತ್ತಾಗುತ್ತೆ. ಮುಖ್ಯವಾಗಿ ಬೆಳೆಗಳಿಗೆ ಮುಖ್ಯ ಪೋಷಕಾಂಶಗಳು ಯಾವ ಪ್ರಮಾಣದಲ್ಲಿ ಬೇಕೋ ಅದೇ ರೀತಿ ಲಘು ಪೋಷಕಾಂಶಗಳು ಕೂಡ ಬೇಕಾಗುತ್ತೆ. ಇವಾಗ ಯಾವುದೇ ಒಂದು ನ್ಯೂನತೆ ಉಂಟಾದರೆ ಬಾಳೆ ಬೆಳೆಯಲ್ಲಿ ಇದು ಇಳುವರಿ ಮೇಲೆ ತುಂಬಾನೇ ಹೊಡೆತವನ್ನು ಕೊಡೋದನ್ನು ನಾವು ಕಾಣಬಹುದು. ಹಾಗಾಗಿ ಏನು ಮಾಡಬೇಕು ಅಂದರೆ ಮೊದಲನೇದಾಗಿ ನಾವು ಮಣ್ಣಿನ ಮತ್ತು ನೀರಿನ ಪರೀಕ್ಷೆಯನ್ನು ಮಾಡಿಸಬೇಕು. ಆ ನಂತರ ನಾವು ಶಿಫಾರಸು ಮಾಡಿದ ರಸಗೊಬ್ಬರಗಳನ್ನು ಬಳಕೆಯನ್ನು ಮಾಡೋದ್ರಿಂದ ನಾವು ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬಹುದು ಸರ್. ಸರ್, ನೀವು ಈ ಬಾಳೆ ಬೆಳೆಗೆ NPK ಸಾರಜನಕ ರಂಜಕ ಪೊಟ್ಯಾಷಿಯಂ ಮತ್ತು ಲಘು ಪೋಷಕಾಂಶಗಳು ಹೇಳಿದ್ರಿ. ಇನ್ನೂ ಕೆಲವು ರೈತರು ಈ ದ್ರವ ರೂಪದ ಲಘು ಪೋಷಕಾಂಶಗಳನ್ನು ಡ್ರಿಪ್ ಮುಖಾಂತರ ಕೊಡ್ತಾ ಇರ್ತಾರೆ, ಇದನ್ನು ಅನುಕೂಲ ಅನಿಸುತ್ತಾ ರೈತರಿಗೆ? ಅಂದರೆ ಇವಾಗ ಸರ್ ಏನಂದರೆ ರಸ ನೀರಾವರಿ ಅಂತ ಕರಿತೀವಿ, ರಸಾವರಿ ಅಂತ ಕರಿತೀವಿ. ಅಂದರೆ ಗೊಬ್ಬರಗಳನ್ನು ನೀರಿನ ಮುಖಾಂತರ ಕೊಡುವುದು, ಈ ರೀತಿ ಕೊಡೋದ್ರಿಂದನೂ ಕೂಡ ಅನುಕೂಲ ಇದೆ ಸರ್. ಅಂದರೆ ಇವಾಗ ಬೆಳೆಗಳಿಗೆ ಇವಾಗ ನಾವು ಏನಂದರೆ ಸ್ಟ್ರೇಟ್ ಆಗಿ ಕೊಡ್ಬೋದು, ಅಂದರೆ ಯಾವುದೇ ರೀತಿ ಅಂತ ಇವಾಗ ಅದು ಇಮಿಡಿಯೇಟ್ ಸಿಗುತ್ತೆ ಗಿಡಗಳಿಗೆ. ಆ ರೀತಿ ರಸಾವರಿ ಮುಖಾಂತರ ಕೂಡ ಕೊಡ್ಬೋದು. ಇಷ್ಟೇ ಅಲ್ಲದೆ ನಾವು ಬಾಳೆಯಲ್ಲಿ ಇವಾಗ ನೈಸರ್ಗಿಕ ರೀತಿಯಲ್ಲೂ ಕೂಡ ನಾವು ಗೊಬ್ಬರಗಳನ್ನು ಕೊಡ್ಬೋದು. ಅಂದರೆ ಇವಾಗ ಜೀವಾಮೃತ ಅಂತ ಇದೆ, ಜೀವಾಮೃತ ಕೊಡೋದ್ರಿಂದ ಕೂಡ ಬಾಳೆಯಲ್ಲಿ ಒಂದು ಉತ್ತಮವಾದಂಥ ಒಂದು ಬೆಳವಣಿಗೆ ಮತ್ತು ಇಳುವರಿಯನ್ನು ಪಡಿಬೋದು. ಯಾವ ರೀತಿ ನಾವು ಜೀವಾಮೃತವನ್ನು ತಯಾರಿಸಬೇಕು ಅಂದರೆ ಒಂದು 200 ಲೀಟರ್ ಡ್ರಮ್ ಏನಿದೆ ಅದಕ್ಕೆ ಒಂದು 200 ಲೀಟರ್ನಷ್ಟು ನೀರನ್ನು ಹಾಕಿ ಫಸ್ಟು ಅದಕ್ಕೆ 10 ಕೆಜಿಯಷ್ಟು ಸಗಣಿ, ಅಂದರೆ ಇವಾಗ ದೇಸಿ ಹಸುವಿನ ಸಗಣಿ ಇದ್ದರೆ ಉತ್ತಮ, ಮತ್ತು 5-10 ಲೀಟರ್ನಷ್ಟು ಗೋಮೂತ್ರವನ್ನು ಬೆರೆಸುವಂಥದ್ದು, ಮತ್ತು ಯಾವುದೇ ದ್ವಿದಳ ಧಾನ್ಯದ ಹಿಟ್ಟು 2 ಕೆಜಿ ಕಡಲೆ ಹಿಟ್ಟಾಗಿರ್ಬೋದು, ಮತ್ತು ಬೆಲ್ಲವನ್ನು ಉಪಯೋಗಿಸುವಂಥದ್ದು 2 ಕೆಜಿ ಬೆಲ್ಲ, ಇದನ್ನು ಹಾಕಿ ಸರಿಯಾಗಿ ಮಿಶ್ರಣವನ್ನು ಮಾಡುವಂಥದ್ದು. ಈ ಒಂದು ಮಿಶ್ರಣಕ್ಕೆ ಏನು ಮಾಡಬೇಕು ಅಂದರೆ ಒಂದು ಬದುವಿನ ಮಣ್ಣನ್ನು ಹಾಕಿ ಅದನ್ನು ಸರಿಯಾಗಿ ಮಿಶ್ರಣವನ್ನು ಮಾಡುವಂಥದ್ದು. ಇದನ್ನು 15 ದಿನಗಳಿಗೊಮ್ಮೆ ನಾವು ಕೊಡುವುದು ಉತ್ತಮ ಸರ್. ಅಂದರೆ ನಾವು ಈ ರಾಸಾಯನಿಕ ಕೃಷಿ ಒತ್ತು ಕೊಡೋದಲ್ಲದೆ ನಾವು ಈ ಸಾವಯವ ಕೃಷಿಗೂ ಹೆಚ್ಚು ಒತ್ತು ಕೊಟ್ಟಾಗ ನಾವು ಇದನ್ನು ಯಶಸ್ವಿಯಾಗಿ ಬೆಳಿಬೋದು ಅಂತೀರ? ಹಾಂ ಸರ್, ಅಂದರೆ ಇವಾಗ ರಾಸಾಯನಿಕ ಗೊಬ್ಬರಗಳನ್ನು ಅಷ್ಟೇ ಬಳಸೋದ್ರಿಂದ ಏನಾಗುತ್ತೆ, ಇವಾಗ ಮಣ್ಣಿನ ಫಲವತ್ತತೆ ಮೇಲೆ ಜಾಸ್ತಿ ಎಫೆಕ್ಟ್ ಆಗುತ್ತೆ, ದುಷ್ಪರಿಣಾಮ ಉಂಟಾಗೋದನ್ನು ನಾವು ಕಾಣಬಹುದು. ಹಾಗಾಗಿ ನಾವು ಸಮತೋಲನ ಪ್ರಮಾಣ, ಅಂದರೆ ಇವಾಗ ರಾಸಾಯನಿಕ ಗೊಬ್ಬರಗಳ ಜೊತೆಗೆ ನೈಸರ್ಗಿಕ ರೀತಿಯಲ್ಲಿ ನಾವು ಯಾವ ರೀತಿ ನಾವು ಪೋಷಕಾಂಶಗಳನ್ನು ಒದಗಿಸ್ಬೋದು ಅದರ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕಾಗುತ್ತೆ ಸರ್. ಸರ್, ಇಷ್ಟೆಲ್ಲ ಹೇಳಿದ್ರೆ ನಮ್ಮ ಬಾಳೆ ಬೆಳಿಲಿಕ್ಕೆ ಸಾಕಷ್ಟು ನೀರು ನಿರ್ವಹಣೆ ಎಂದು ಪೋಷಕಾಂಶಗಳು ಗೊಬ್ಬರಗಳು ಎಲ್ಲದೂ ಹೇಳಿದ್ರೆ, ಈ ಥರ ಎಲ್ಲ ಚೆನ್ನಾಗಿ ಮಾಡಿದಾಗ ನಮ್ಮ ರೈತ ಬಾಂಧವರು ಯಾವ ರೀತಿ ಇಳುವರಿ ನಿರೀಕ್ಷೆ ಮಾಡ್ಬೋದು ಈ ಬೆಳೆಯಲ್ಲಿ? ಸರ್, ಏನಂದರೆ ನಾವು ಚೆನ್ನಾಗಿ ಬೆಳೆಯನ್ನು ಇವಾಗ ಬೆಳೆದದ್ದೇ ಆದಲ್ಲಿ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಒಂದು 25-30 ಟನ್ನಷ್ಟು ನಾವು ಇಳುವರಿಯನ್ನು ಪಡೆಯಬಹುದು ಸರ್. ಅಂದರೆ ಇವಾಗ ನಾನು ಇವಾಗ ಹೇಳಿದೆ, ಇವಾಗ ಬನಾನ ಬಂಚ್ ಫೀಡಿಂಗ್ ಅಂತ ಹೇಳಿದೆ, ಅಂದರೆ ನೇರ ಪೋಷಣೆಯನ್ನು ಮಾಡುವಂಥದ್ದು. ನೇರ ಪೋಷಣೆಯನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಗೊನೆಯಲ್ಲಿ ಒಂದು 3-4 ಕೆಜಿಯಷ್ಟು ನಾವು ಇಳುವರಿಯನ್ನು ಹೆಚ್ಚಿಸಬಹುದು. ಈ ರೀತಿ ಬಾಳೆಯಲ್ಲಿ ನಾವು ಈಗ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಇವಾಗ ಅಂಗಾಂಶ ಕೃಷಿಯ ಬಾಳೆಯನ್ನು ಬೆಳೆಸೋದಾಗಿರ್ಬೋದು, ಅಂಗಾಂಶ ಕೃಷಿ ಬಾಳೆಯನ್ನು ನಾವು ಸಸಿಗಳನ್ನು ಬೆಳೆಸಿದ್ದೇ ಆದಲ್ಲಿ ಒಂದು 25 ಕೆಜಿಯಷ್ಟು ಗೊನೆ ತೂಕ, 25-30 ಕೆಜಿಯಷ್ಟು ಗೊನೆ ತೂಕವನ್ನು ಪಡೆಯಬಹುದು. ಈ ರೀತಿ ಅಂದರೆ ಯಾವ ರೀತಿ ಸುಧಾರಿತ ಬೇಸಾಯ ಕ್ರಮಗಳಿದೆ ಅದನ್ನು ಅನುಸರಿಸಿ ಅದನ್ನು ಸರಿಯಾದ ಸಮಯದಲ್ಲಿ ಮಾಡೋದ್ರಿಂದ ಒಂದು ಉತ್ತಮವಾದಂಥ ಒಂದು ಇಳುವರಿಯನ್ನು ನಿರೀಕ್ಷೆ ಮಾಡಬಹುದು ಸರ್. ಅಂದರೆ ನಮ್ಮ ರೈತ ಬಾಂಧವರು ಆಸಕ್ತಿಯಿಂದ ಬಾಳೆ ಬೆಳೆದಾಗ ಇದು ಲಾಸಾಗೋ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಯಾಕಪ್ಪಂದ್ರೆ ಇದಕ್ಕೆ ಮಾರುಕಟ್ಟೆ ಸಮಸ್ಯೆ ಇಲ್ಲ. ಬೇರೆ ಬೇರೆ ತರಕಾರಿಗಳು, ಟೊಮೆಟೊ ತಗೊಳ್ರಿ, ಈರುಳ್ಳಿ ತಗೊಳ್ರಿ, 10 ರೂಪಾಯಿ ಕೆಜಿ ಆಗ್ಬೋದು. ಆದರೆ ಇದಕ್ಕೆ ತಮ್ಮ ತೋಟಕ್ಕೆ ಬಂದು ವರ್ತಕರು ಇದನ್ನ ಕೊಂಡ್ಕೊಂಡು ಹೋಗೋದ್ರಿಂದ ಇದಕ್ಕೆ ಯಾವುದೇ ರೀತಿ ಮಾರುಕಟ್ಟೆ ಸಮಸ್ಯೆ ಇಲ್ಲ ಅಂತೀರ? ಹೌದು ಸರ್, ಮಾರುಕಟ್ಟೆ ಸಮಸ್ಯೆ ಅಂತೂ ಇಲ್ಲ. ಬಟ್ ಏನಂದ್ರೆ ನಾವು ಯಾವ ತಳಿಯನ್ನು ಉಪಯೋಗಿಸಬೇಕು ಅಂತ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಅಂದರೆ ಇವಾಗ ಹೆಚ್ಚಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವಂಥದ್ದು ಏಲಕ್ಕಿ ಬಾಳೆ, ಮಿಟ್ಲಿ ಬಾಳೆ ಏನಿದೆ ಅಂದರೆ ಅದನ್ನು ಜಾಸ್ತಿ ಉಪಯೋಗಿಸ್ತಾ ಇದ್ದಾರೆ. ಹಾಗೆ ಮಾರುಕಟ್ಟೆಯನ್ನು ಗಮನಿಸಿ ನಾವು ಯಾವ ತಳಿಯನ್ನು ಉಪಯೋಗಿಸಬೇಕು ಅಂತ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಸರ್. ಸರ್, ಈಗ ಈ ಬಾಳೆ ಬೆಳೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ರೈತ ಬಂದವರು ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬಹುದು ಸರ್? ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ. ಕೃಷಿ ವಿಜ್ಞಾನ ಕೇಂದ್ರ ಮುಖ್ಯಸ್ಥರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇವಾಗ ನೀವು ಬಂದರೆ ತೋಟಗಾರಿಕೆ ವಿಜ್ಞಾನಿಯಾಗಿ ನಾನು ಇದ್ದೇನೆ, ನಾನು ಕೂಡ ಇದರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತೇನೆ. ಅಷ್ಟೇ ಅಲ್ಲದೆ ನನಗೆ ಫೋನ್ ಮುಖಾಂತರ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ನಂಬರ್ ಬಂದು 8088948438. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಹೇಳ್ತೇನೆ ಸರ್. ರೈತ ಬಾಂಧವರೇ, ಡಾಕ್ಟರ್ ಪಿ ಎಸ್ ಮಹಾಂತೇಶ್ ಸರ್ ಅವರ ಮೊಬೈಲ್ ಸಂಖ್ಯೆ 8088948308. ಬಹಳ ಸಂತೋಷ ಸರ್, ಇಲ್ಲಿವರೆಗೂ ಈ ಬಾಳೆ ಬೇಸಾಯದಲ್ಲಿ ಸುಧಾರಿತ ತಾಂತ್ರಿಕತೆಗಳನ್ನ ಯಾವ ರೀತಿ ಅಳವಡಿಸ್ಕೋಬೇಕು, ಅದರಿಂದ ಎಷ್ಟು ಅನುಕೂಲ ಆಗುತ್ತೆ, ನಮ್ಮ ರೈತರು ಯಾವ ರೀತಿ ಲಾಭದಾಯಕವಾಗಿ ಬೆಳೆ ತಗೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ರಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೂ ಬಾಳೆ ಬೆಳೆಯಲ್ಲಿ ಸುಧಾರಿತ ತಾಂತ್ರಿಕತೆಗಳು ಕುರಿತು ಹಿರಿಯೂರು ತಾಲೂಕು ಬೊಬ್ಬೂರು ಫಾರಂ ICAR ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾ ಪಿ ಎಸ್ ಮಹಾಂತೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈಗ ಕಡಿಮೆ ಮಳೆಯ ಚಿಂತೆ ಬಿಡು, ಡಿಕಾಲ್ಬ್ 9133 ಮೆಕ್ಕೆಜೋಳದ ಬಿತ್ತನೆ ಮಾಡು. ಮಳೆ ಕಡಿಮೆ ಅಥವಾ ಹೆಚ್ಚು ಆಗಲಿ, ಇದಕ್ಕೆ ಅತ್ಯುತ್ತಮ ಇಳುವರಿ ಕೊಡುವ ಕ್ಷಮತೆ ಇದೆ ಹಾಗೂ ಕೊಡುತ್ತದೆ ಆಕರ್ಷಕ ಬಣ್ಣ ಮತ್ತು ಹೆಚ್ಚು ತೂಕದ ಕಾಳುಗಳು. ಡಿಕಾಲ್ಬ್ 9133 ತೂಕ ಹೆಚ್ಚು, ಇಳುವರಿ ಅಚ್ಚುಮೆಚ್ಚು. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಈಗ ಹವಾಮಾನ ವರದಿ. ರಾಜ್ಯಾದ್ಯಂತ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಮಹಾಲಿಂಗಪುರ, ಅಥಣಿ, ಹುಣಸೂರು, ಹಿರಿಯೂರಿನಲ್ಲಿ ತಲಾ 3 ಸೆಂಟಿಮೀಟರ್, ಮುದಗಲ್, ಕುರುಡಿ, ಪರಶುರಾಂಪುರ ತಲಾ 2 ಸೆಂಟಿಮೀಟರ್, ಶಹಪುರ, ರಬಕವಿ, ಮಾನ್ವಿ, ಚಿಕ್ಕನಹಳ್ಳಿ, ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣ, ಬೆಂಗಳೂರು HAL ವಿಮಾನ ನಿಲ್ದಾಣ, ಶ್ರವಣಬೆಳಗೊಳದಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ರಾಜ್ಯದಲ್ಲಿ ಅತಿ ಗರಿಷ್ಠ ಉಷ್ಣಾಂಶ 42 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿಯಲ್ಲಿ ದಾಖಲಾಗಿದೆ. ಮುಂದಿನ 24 ಗಂಟೆಗಳು ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಂಪು ಕಡೆಗಳಲ್ಲಿ ಕೆಲವು ಕಡೆಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಒಂದೆರಡು ಕಡೆಗಳಲ್ಲಿ ಬಿರುಗಾಳಿ ಸಹಿತ ಗುಡುಗು ಮಿಂಚಿನ ಸಾಧ್ಯತೆ ಇದ್ದು, ಒಳನಾಡಿನಲ್ಲಿ ಗಾಳಿಯ ವೇಗವು ಗಂಟೆಗೆ 30-40 ಕಿಲೋಮೀಟರ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ರಾಜ್ಯದ ಹವಾಮಾನದಲ್ಲಿ ಹೆಚ್ಚಿನ ಬದಲಾವಣೆ ಇಲ್ಲ. ಹವಾಮಾನ ವರದಿ ಕೇಳಿದಿರಿ. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 9178 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್? 9178 ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 9178 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಈಗ ಪೇಟೆ ಧಾರಣೆ. ಮೊದಲಿಗೆ ಕೊಟ್ಟೂರಿನ ಮಾರುಕಟ್ಟೆ ಧಾರಣೆ. ನೆಲಗಡಲೆ ನಾಟಿ ಕ್ವಿಂಟಾಲ್ಗೆ ಕನಿಷ್ಠ 3,086 ರೂಪಾಯಿಯಿಂದ ಗರಿಷ್ಠ 7,529 ರೂಪಾಯಿಗಳು. ಸೂರ್ಯಕಾಂತಿ ಕ್ವಿಂಟಾಲ್ಗೆ ಕನಿಷ್ಠ 3,090 ರೂಪಾಯಿಯಿಂದ 7,110 ರೂಪಾಯಿಗಳು. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ ಹೇಗಿದೆ? ಕಡಲೆಕಾಳು ಆವರೇಜ್ ಇಡಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 5,069 ರೂಪಾಯಿಗಳು. ನೆಲಗಡಲೆ ಶೇಂಗಾ ನಾಟಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 5,069 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,440 ರೂಪಾಯಿಯಿಂದ ಗರಿಷ್ಠ 2,007 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆ ಧಾರಣೆ. ಸೇಬು ಕ್ವಿಂಟಾಲ್ಗೆ ಕನಿಷ್ಠ 7,000 ರೂಪಾಯಿಯಿಂದ ಗರಿಷ್ಠ 8,500 ರೂಪಾಯಿಗಳು. ಬಾಳೆಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಯಿಂದ ಗರಿಷ್ಠ 4,000 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಾಲ್ಗೆ ಕನಿಷ್ಠ 200 ರೂಪಾಯಿಯಿಂದ ಗರಿಷ್ಠ 2,500 ರೂಪಾಯಿಗಳು. ಹುರುಳಿಕಾಯಿ ಕ್ವಿಂಟಾಲ್ಗೆ 8,000 ರೂಪಾಯಿಯಿಂದ 9,000 ರೂಪಾಯಿಗಳು. ಬೀಟ್ರೋಟ್ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿಯಿಂದ 1,800 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಯಿಂದ ಗರಿಷ್ಠ 4,000 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಯಿಂದ 1,500 ರೂಪಾಯಿಗಳು. ಬದನೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,600 ರೂಪಾಯಿಯಿಂದ ಗರಿಷ್ಠ 2,000 ರೂಪಾಯಿಗಳು. ಗೋರೆಕಾಯಿ ಕ್ವಿಂಟಾಲ್ಗೆ 1,900 ರೂಪಾಯಿಯಿಂದ 2,600 ರೂಪಾಯಿಗಳು. ಎಲೆಕೋಸು ಕ್ವಿಂಟಾಲ್ಗೆ ಕನಿಷ್ಠ 600 ರೂಪಾಯಿಯಿಂದ ಗರಿಷ್ಠ 1,000 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಾಲ್ಗೆ 3,500 ರೂಪಾಯಿಯಿಂದ 4,000 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಂದ ಗರಿಷ್ಠ 3,000 ರೂಪಾಯಿಗಳು. ಹೂಕೋಸು ಕ್ವಿಂಟಾಲ್ಗೆ ಕನಿಷ್ಠ 1,800 ರೂಪಾಯಿಂದ ಗರಿಷ್ಠ 1,600 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಾಲ್ಗೆ 1,600 ರೂಪಾಯಿಂದ 2,000 ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಾಲ್ಗೆ 3,000 ರೂಪಾಯಿಂದ 4,000 ರೂಪಾಯಿಗಳು. ಅವರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,600 ರೂಪಾಯಿಂದ ಗರಿಷ್ಠ 3,000 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ 3,600 ರೂಪಾಯಿಂದ 4,000 ರೂಪಾಯಿಗಳು. ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ ಕನಿಷ್ಠ 3,889 ರೂಪಾಯಿಂದ ಗರಿಷ್ಠ 6,222 ರೂಪಾಯಿಗಳು. ಕರ್ಬೂಜ ಕ್ವಿಂಟಾಲ್ಗೆ 2,000 ರೂಪಾಯಿಂದ 2,200 ರೂಪಾಯಿಗಳು. ನವಿಲುಕೋಸು ಕ್ವಿಂಟಾಲ್ಗೆ 3,000 ರೂಪಾಯಿಂದ 4,000 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಾಲ್ಗೆ 1,200 ರೂಪಾಯಿಂದ 1,600 ರೂಪಾಯಿಗಳು. ನಿಂಬೆಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಂದ ಗರಿಷ್ಠ 3,000 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,450 ರೂಪಾಯಿಂದ 2,050 ರೂಪಾಯಿಗಳು. ಮಾವಿನ ಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ 3,500 ರೂಪಾಯಿಂದ 4,500 ರೂಪಾಯಿಗಳು. ಮೂಸಂಬಿ ಕ್ವಿಂಟಾಲ್ಗೆ 3,500 ರೂಪಾಯಿಂದ 4,200 ರೂಪಾಯಿಗಳು. ಈರುಳ್ಳಿ ಕ್ವಿಂಟಾಲ್ಗೆ 300 ರೂಪಾಯಿಂದ 1,150 ರೂಪಾಯಿಗಳು. ಭತ್ತ ಸಾಧಾರಣ ಕ್ವಿಂಟಾಲ್ಗೆ ಕನಿಷ್ಠ 2,100 ರೂಪಾಯಿಂದ ಗರಿಷ್ಠ 2,600 ರೂಪಾಯಿಗಳು. ಪಪ್ಪಾಯಿ ಕ್ವಿಂಟಾಲ್ಗೆ 2,000 ರೂಪಾಯಿಂದ 2,200 ರೂಪಾಯಿಗಳು. ಅನಾನಸ್ ಕ್ವಿಂಟಾಲ್ಗೆ ಕನಿಷ್ಠ 1,800 ರೂಪಾಯಿಂದ ಗರಿಷ್ಠ 2,200 ರೂಪಾಯಿಗಳು. ದಾಳಿಂಬೆ ಕ್ವಿಂಟಾಲ್ಗೆ ಕನಿಷ್ಠ 4,000 ರೂಪಾಯಿಂದ ಗರಿಷ್ಠ 5,000 ರೂಪಾಯಿಗಳು. ಆಲೂಗಡ್ಡೆ ಕ್ವಿಂಟಾಲ್ಗೆ 1,200 ರೂಪಾಯಿಂದ 1,500 ರೂಪಾಯಿಗಳು. ಮೂಲಂಗಿ ಕ್ವಿಂಟಾಲ್ಗೆ ಕನಿಷ್ಠ 2,800 ರೂಪಾಯಿಂದ 3,200 ರೂಪಾಯಿಗಳು. ರಾಗಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,523 ರೂಪಾಯಿಗಳು. ಹೀರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,600 ರೂಪಾಯಿಂದ ಗರಿಷ್ಠ 2,000 ರೂಪಾಯಿಗಳು. ಸೀಮೆ ಬದನೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,600 ರೂಪಾಯಿಂದ ಗರಿಷ್ಠ 2,000 ರೂಪಾಯಿಗಳು. ಸುವರ್ಣಗೆಡ್ಡೆ ಕ್ವಿಂಟಾಲ್ಗೆ 2,800 ರೂಪಾಯಿಂದ 3,200 ರೂಪಾಯಿಗಳು. ಸಿಹಿಗೆಣಸು ಕ್ವಿಂಟಾಲ್ಗೆ 1,300 ರೂಪಾಯಿಂದ 1,600 ರೂಪಾಯಿಗಳು. ತೊಂಡೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 3,500 ರೂಪಾಯಿಗಳು. ಟೊಮ್ಯಾಟೊ ಕ್ವಿಂಟಾಲ್ಗೆ ಕನಿಷ್ಠ 1,800 ರೂಪಾಯಿಂದ ಗರಿಷ್ಠ 2,800 ರೂಪಾಯಿಗಳು. ಕಲ್ಲಂಗಡಿ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಂದ ಗರಿಷ್ಠ 2,000 ರೂಪಾಯಿಗಳು. ಬಳ್ಳಾರಿಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2,159 ರೂಪಾಯಿಂದ ಗರಿಷ್ಠ 2,289 ರೂಪಾಯಿಗಳು. ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ ಕನಿಷ್ಠ 4,449 ರೂಪಾಯಿಂದ ಗರಿಷ್ಠ 7,416 ರೂಪಾಯಿಗಳು. ಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,856 ರೂಪಾಯಿಂದ ಗರಿಷ್ಠ 3,486 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,764 ರೂಪಾಯಿಂದ ಗರಿಷ್ಠ 1,919 ರೂಪಾಯಿಗಳು. ನವಣೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 3,888 ರೂಪಾಯಿಂದ ಗರಿಷ್ಠ 4,001 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್ ಬರಲಿರುವ ಚುನಾವಣೆಗೆ ಮುನ್ನುಡಿ ಮತದಾತ ಜಂಕ್ಷನ್. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಮತದಾನದ ಮಹತ್ವ, ಚುನಾವಣೆ ಪ್ರಕ್ರಿಯೆ, ಮತದಾರರ ಹಕ್ಕಿನ ಜಾಗೃತಿ ಮೂಡಿಸುವ ಸರಣಿ ಮತದಾತ ಜಂಕ್ಷನ್. ಪ್ರತಿ ಶುಕ್ರವಾರ ರಾತ್ರಿ 7:45 ನಿಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮತದಾತ ಜಂಕ್ಷನ್. ನೀವು ಮತದಾತ ಜಂಕ್ಷನ್ ಸರಣಿಯಲ್ಲಿ ಭಾಗವಹಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿ. ಹೆಚ್ಚಿನ ಮಾಹಿತಿಗೆ ಪ್ರತಿ ಶುಕ್ರವಾರ ತಪ್ಪದೆ ಕೇಳಿ ಮತದಾತ ಜಂಕ್ಷನ್. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಒಂದು ಜನಪದ ಗೀತೆ. ತಕ್ಕಡ ತಕ್ಕಡ ತಕ್ಕಡ ತಕ್ಕಡ ತಕ್ಕಡ ತಕ್ಕಡ ತಾಳತ್ತ ಥಯ್ಯ ತಕ್ಕ ಥಯ್ಯ ತಕ್ಕ ಥಯ್ಯ ತಕ್ಕ ಥಯ್ಯತ ತಕ್ಕಡ ತಕ್ಕಡ ತಾಳುತ್ತಾ ತಾಳಮೇಳ ಹಾಕುತ್ತಾ ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು ತಕ್ಕಡ ತಕ್ಕಡ ತಾಳುತ್ತಾ ತಾಳಮೇಳ ಹಾಕುತ್ತಾ ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು ಕೋಲು ಕುಣದಾಡೋ ಸುದ್ದಿ ಕೇಳಿ ಮಡಕೆಲಿರೋ ಬೇಳೆಕಾಳು ನೆಗದಾಡ್ತಿತ್ತು. ಮಡಕೆಲಿರೋ ಬೇಳೆಕಾಳು ನೆಗದಾಡ್ತಿತ್ತು. ಮಡಕೆಲಿರೋ ಬೇಳೆಕಾಳು ನೆಗದಾಡೋ ಸುದ್ದಿ ಕೇಳಿ ಕುಡಿಕೆಲಿರೋ ಸಾಸಿವೆ ಕಾಳು ಕುಣದಾಡ್ತಿತ್ತು. ತಕ್ಕಡ ತಕ್ಕಡ ತಾಳುತ್ತಾ ಹಾಯ್ ತಕ್ಕಡ ತಕ್ಕಡ ತಾಳುತ್ತಾ ತಾಳ ಬೇಳ ಹಾಕುತ್ತಾ ಕಾಲು ನಿಲ್ಲಲ್ಲೋ ಇವರ ಕೈಯೂ ನಿಲ್ಲಲ್ಲೋ ಕಾಲು ನಿಲ್ಲಲ್ಲೋ ಇವರ ಕೈಯೂ ನಿಲ್ಲಲ್ಲೋ. ಎಲ್ಲಿರೋ ಸಾಸಿವೆ ಕಾಳು ಕುಣದಾಡು ಸುದ್ದಿ ಕೇಳಿ ಹಿತ್ತಲಲ್ಲಿರೋ ಬದನೆಕಾಯಿ ಹಿಗ್ಗೋಗುತ್ತಿತ್ತು. ಹಿತ್ತಲಲ್ಲಿರೋ ಬದನೆಕಾಯಿ ಹಿಗ್ಗೋದ ಸುದ್ದಿ ಕೇಳಿ ಅಂದ ಕಾರಣ ಬೆಳ್ಳುಳ್ಳಿ ಚೆಲ್ಲಾಡುತ್ತಿತ್ತು. ತಕ್ಕಡ ತಕ್ಕಡ ತಾಳುತ್ತಾ ಹಾಯ್ ತಕ್ಕಡ ತಕ್ಕಡ ತಾಳುತ್ತಾ ತಾಳ ಬೇಳ ಹಾಕುತ್ತಾ ಕಾಲು ನಿಲ್ಲಲ್ಲೋ ಇವರ ಕೈಯೂ ನಿಲ್ಲಲ್ಲೋ ಕಾಲು ನಿಲ್ಲಲ್ಲೋ ಇವರ ಕೈಯೂ ನಿಲ್ಲಲ್ಲೋ. ಅಂದಗರನ ಬೆಳ್ಳುಳ್ಳಿ ಚೆಲ್ಲಾಡೋ ಸುದ್ದಿ ಕೇಳಿ ಇಳಿಗೆ ಮಣಿಯಾಗಿ ಈರುಳ್ಳಿ ಕೊಚ್ಚಾಡ್ತಿತ್ತು. ಇಳಿಗೆ ಮಣಿಯಾಗಿ ಈರುಳ್ಳಿ ಕೊಚ್ಚಾಡೋ ಸುದ್ದಿ ಕೇಳಿ ಚಿಪ್ಪನಾಗಿರೋ ಕೊಬ್ಬರಿ ಚೂರು ಜಿಗಿದಾಡುತ್ತಿತ್ತು. ತಕ್ಕಡ ತಕ್ಕಡ ತಾಳುತ್ತಾ ಹಾಯ್ ತಕ್ಕಡ ತಕ್ಕಡ ತಾಳುತ್ತಾ ತಾಳ ಮೇಳ ಹಾಕುತ್ತಾ ಕಾಲು ನಿಲ್ಲಲ್ಲೋ ಇವರ ಕೈಯೂ ನಿಲ್ಲಲ್ಲೋ